ಮನೆ ಕೀಲ ಕಡಗದ ಮೇಲೆ ಲೋಲೆ ಮರುತಿ ಚೆನ್ನ ಬಸವಣ್ಣನೆ ಲೋಲೆ ಮರುತಿ ಚೆನ್ನ ಬಸವಣ್ಣ ಬಾನನ್ನ ತೇಗಿ ಮಗನನ್ನ ಅಳಿಯ ಚನ ಬಸಪ್ಪ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋಯ್ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಗಮ್ಮನ ಕೀಲ ಕಡಗದ ಮೇಲೆ ಲೋಲ ಮರುತಿ ಚೆನ್ನ ಬಸವಣ್ಣನೆ ಲೋಲ ಮರುತಿ ಚೆನ್ನ ಬಸವಣ್ಣ ಬಾನನ್ನ ತೇಗೆ ಮಗನನ್ನ ಅಳಿಯ ಚನ ಬಸಪ್ಪ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಬಂಗಾರ ತೆಟಲಕ ಬೆಳಿಯ ಎಳಿಯಾಗ ಕನ್ಯಾರೊಂದೈವರು ಪಿಡದಿದ್ದಾರೆ ಕನ್ಯಾರೊಂದೈವರು ಪಿಡದು ಪಾಡಿದಂತ ಮರುತಿ ಮಾಡಿರು ಚೆನ್ನ ಅಪ್ಪ ಕಲಿಯನ ಬಸವನಲ್ಲ ತಾಯಿ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಬಂಗಾರ ತೋಟಲಕ ಬೆಳಿಯ ಎಳಿಯಾಗ ಕನ್ಯಾರೊಂದೈವರು ಪಿಡದಿದ್ದಾರೆ ಕನ್ಯಾರೊಂದೈವರು ಪಿಡದು ಪಾಡಿದಂತ ಮರುತಿ ಮಾಡನ ಚೆನ್ನ ಅಪ್ಪ ಕಲಿ ಬಸವ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಜೋ ಜೋ ಜೋಯಣ್ಣ ಚಿನಿಮಯ ಜೋ ಜೋ ಹೇಗೆ ನಮ್ಮವರು ಕಡ ಶೈಲವಂತಾರು ಮ್ಯಾಲ ಚಿತ್ತರ ಇದು ತೊಟ್ಟಲವ ಮ್ಯಾಲ ಚಿತ್ತರ ಇದು ತೊಟ್ಟಲದಾಗಿರುವ ಮರುತಿ ಮಾಡ್ಯಾನ ಚೆನ್ನ ಅಪ್ಪ ಬಾಗಿ ಇದುವರೆಗೆ ಗೌರಮ್ಮ ಮಲ್ಲಪ್ಪ ಜಲಾಪುರ ಮತ್ತು ಸಂಗಡಿಗರಿಂದ ಜೋಗಳ ಪದ ಕೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ 7 ಗಂಟೆ ಆಗುತ್ತಲಿದೆ. ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮುಂದುವರಿಯುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು.